ಕೆನ್ನೋಡು ಹಾಗೆ ಹಾಗೆ ಬಜೆಯಲ್ಲಿ ನವ ಯೌವನವ ಓಡುವ ಕೂಡುವ ಪ್ರೇಮದ ಕಡಲಲ್ಲಿ ಮುಳುಗಿರುವ ಏಕೆ ನೋಡುವೆ ಹಾಗೆ ಹಾಗೆ ಪ್ರೇಮಿಗೆ ಏತಕ್ಕೆ ಬೇಡದ ಮಾತಿಗೆ ಆನಂದವಾಗಿ ಪ್ರೇಮಿಸುವ ಏಕೆ ನೋಡುವೆ ಹಾಗೆ ಹಾಗೆ